ನಮಸ್ಕಾರ ಡಾಕ್ಟರ್ ನಾಗರಾಜ್ ಅವರೇ. ನಮಸ್ಕಾರ ಸರ್. ನಾವು ಬೆಳೆಗಳನ್ನು ಬೆಳೆಯುವಾಗ, ವಿಶೇಷವಾಗಿ ಈ ನೀರಾವರಿ ಆಶ್ರಯದಲ್ಲಿ ಬೆಳೆಯುವಾಗ, ನೀರಿನ ಅವಶ್ಯಕತೆಯ ಅಂದಾಜನ್ನು ನೋಡಿಕೊಂಡು ನಾವು ಬೆಳೆಯನ್ನು ಬೆಳೆದರೆ ಆ ಬೆಳೆಯ ಪೂರ್ಣಾವಧಿವರೆಗೂ ನೀರನ್ನು ಕೊಡೋದಕ್ಕೆ ಅನುಕೂಲವಾಗುತ್ತೆ. ಇಲ್ಲ ಅಂದರೆ ನಮ್ಮಲ್ಲಿ ಇರುವಂಥ ನೀರನ್ನು ಮೀರಿ ನಾವು ಹೆಚ್ಚು ವಿಸ್ತಾರದಲ್ಲಿ ಈ ಬೆಳೆಯನ್ನು ಬೆಳೆದರೆ ಆ ಸರಿಯಾದಂಥ ಹಂತದಲ್ಲಿ ನಮಗೆ ನೀರಿನ ಕೊರತೆಯಾಗಿ ನಾವು ಬೆಳೆಯನ್ನು ಸರಿಯಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಈ ಬೆಳೆಗಳ ಒಂದು ನೀರಿನ ಅವಶ್ಯಕತೆಯ ಅಂದಾಜು ಕೂಡ ಬಹಳ ಮುಖ್ಯವಾಗುತ್ತೆ. ಹೌದು, ತಾವು ಸಮಂಜಸವಾದ ವಿಷಯವನ್ನು ನಾವು ಹಂಚಿಕೊಳ್ತಾ ಇದ್ದೀರಿ. ಈಗ ಮುಖ್ಯವಾಗಿ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಒಂದು ವಿಚಾರದ ಬಗ್ಗೆನೇ ತಾವು ಮಾಹಿತಿಯನ್ನು ಮಾಡಿಕೊಡಬೇಕು. ಈಗ ಮುಖ್ಯವಾಗಿ ಬೆಳೆಗಳ ನೀರಿನ ಅವಶ್ಯಕತೆಯ ಪ್ರಾಮುಖ್ಯತೆ ಏನು ಅಂತ ಪ್ರಾರಂಭದಲ್ಲಿ ಸ್ವಲ್ಪ ಹೇಳ್ತೀರಾ? ರೈತ ಬಾಂಧವರೇ, ತಮಗೆಲ್ಲ ತಿಳಿದಿರುವ ಹಾಗೆ ನೀರು ನಮಗೆ ಜೀವಜಲ. ಹೌದು, ಪ್ರತಿ ಒಂದು ವಸ್ತುಗೂ ನಾವು, ಅದು ಯಾವ ಒಂದು ಜೀವಿನೇ ಆಗಿರ್ಬೋದು, ಅದಕ್ಕೆ ನೀರಿಲ್ಲದೇ ಬದುಕೋದಕ್ಕೆ ಸಾಧ್ಯತೆ ಇಲ್ಲ. ಹೌದು, ಪ್ರತಿಯೊಂದು ಜೀವಿಗಳ ಜೀವಕೋಶವನ್ನು ನೋಡಿದಾಗ ಸರಿಸುಮಾರು 85% ನೀರಿನಿಂದ ಆವೃತವಾಗಿದೆ. ಇನ್ನು ಉಳಿದಂಥ 15% ಬೇರೆ ವಸ್ತುಗಳಿಂದ ತುಂಬಿದೆ. ಹಾಗಾಗಿ ನೀರು ಎಷ್ಟು ಮುಖ್ಯ ಅನ್ನೋದು ನಮಗೆಲ್ಲ ಗೊತ್ತಿದೆ. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಮಳೆಯ ಒಂದು ಪ್ರಮಾಣವನ್ನು, ವೈಪರೀತ್ಯತೆಯನ್ನು ನೋಡಿದಾಗ ನೀರು ನಮಗೆ ಲಭ್ಯತೆ ಇಲ್ಲ. ಹೌದು, ಕಳೆದ ನಮ್ಮ ಕರ್ನಾಟಕ ಒಂದು ರಾಜ್ಯವನ್ನೇ ತೆಗೆದುಕೊಂಡಾಗ ಸತತವಾಗಿ 4 ವರ್ಷ ಬರಗಾಲ ಬಂದಿದೆ. ಈ ವರ್ಷ 100 ತಾಲೂಕುಗಳನ್ನು ಮುಂಗಾರು ಮಳೆಯಲ್ಲಿ ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಅಂತ ನಾವು ಸರ್ಕಾರ ಘೋಷಣೆ ಮಾಡಿದೆ. ಇದರ ಜೊತೆಗೆ ಹಿಂಗಾರು ಬೆಳೆಯಲ್ಲಿ 48%-50% ಕೊರತೆ ಕಂಡು ಬಂದಿರೋದ್ರಿಂದ ಪುನಃ 49 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳಂತ ಘೋಷಣೆ ಮಾಡಿದೆ. ಹಾಗಾಗಿ ನೀರು ಬಹಳ ಮುಖ್ಯ. ಆ ಸಿಗುವಂತಹ ನೀರನ್ನ ನಾವು ಸರಿಯಾದ ರೀತಿ ಬಳಸಬೇಕಾಗ್ತದೆ. ಇದರಲ್ಲಿ ಎರಡನೇದಾಗಿ ಏನಪ್ಪ ಇದು ಬೆಳೆಗಳಿಗೆ ಪ್ರಾಮುಖ್ಯತೆ ಅಂತಂದ್ರೆ, ನಾವು ಎಷ್ಟು ನೀರು ಇರ್ತದೆ ಆ ನೀರಿಗೆ ಪೂರಕವಾಗಿ ನಾವು ಬೆಳೆಗಳನ್ನ ಬೆಳೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಅಂದ್ರೆ ಒಂದು ಬೆಳೆಯ ವಿಸ್ತಾರ ಆಗ್ಬೋದು ಅಥವಾ ಬೇರೆ ಬೇರೆ ಬೆಳೆಗಳಾಗ್ಬೋದು. ಒಂದು, ನಾವು ಸಾಮಾನ್ಯವಾಗಿ ಭತ್ತ ಬೆಳಿಬೇಕು ಅಂತ ಇಷ್ಟ ಇದೆ ಅಂತ. ನಾವು ಸಾಮಾನ್ಯವಾಗಿ ವಿಜ್ಞಾನಿಗಳಾಗಿ ಅಥವಾ ಯಾವುದೇ ಒಂದು ಕೃಷಿ ತಂತ್ರಜ್ಞಾನಾಗಿ ಬೇಸಿಗೆಯಲ್ಲಿ ಭತ್ತ ಬೆಳೆಯೋದನ್ನ ಕಡಿಮೆ ಮಾಡಿ ಅಂತ ಹೇಳ್ತೇವೆ. ಕಾರಣ ಇಷ್ಟನೇ, ಬೆಳೆಗಳನ್ನು ನಾವು ತೆಗೆದುಕೊಂಡು ಕರ್ನಾಟಕದಲ್ಲಿ ಸರಿಸುಮಾರು 2999 TMC ನೀರು ನಮಗೆ ಲಭ್ಯತೆ ಇದೆ. ಆ ಲಭ್ಯತೆಯಲ್ಲಿ ನಾವು ಈ ಇತ್ತೀಚೆಗೆ ನಾವು ಅಭಿವೃದ್ಧಿಪಡಿಸಿರೋದು ಕೇವಲ ಒಂದು 900 TMC ನೀರಿನ ಲಭ್ಯತೆಗೆ ಅನುಗುಣವಾಗಿ ನೀರನ್ನು ಸಂಗ್ರಹಣೆ ಮಾಡೋದಕ್ಕೆ ಅನುವು ಮಾಡಿಕೊಂಡಿದ್ದೀವಿ. ಇದನ್ನು ನಾವು ನೋಡಿದಾಗ ಮುಂದಿನ ದಿನಗಳಲ್ಲಿ ಈ ನೀರಿನ ಪ್ರಮಾಣ ಏನಾಗ, ನೀರನ್ನು ನಾವು ಕೃಷಿಗೆ ಬಳಸಲ್ಲ, ಕೃಷಿಯ ಜೊತೆಗೆ ನಾವು ದಿನಬಳಕೆಗೆ ಕುಡಿಯೋದಕ್ಕೂ ಬಳಸ್ತೇವೆ, ಇದರ ಜೊತೆಗೆ ನಾವು ಕೈಗಾರಿಕೆಗೂ ಬಳಸ್ತಿದ್ದೇವೆ. ಈ ಒಂದು ಬೇಡಿಕೆ ಏನಿದೆ ಅದು ದಿನೇ ದಿನೇ ಜಾಸ್ತಿ ಆಗ್ತದೆ. ಈ ಬೇಡಿಕೆಗೆ ಪೂರಕವಾಗಿ ನಾವು ನೀರನ್ನು ಕೊಡಬೇಕು ಅಂತಂದಾಗ 2025-30 ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸರಿಸುಮಾರು 1700 TMCಯಷ್ಟು ನೀರಿನ ಅವಶ್ಯಕತೆ ಇದೆ. ಅಷ್ಟನ್ನ ನಾವು ಒದಗಿಸಕ್ ಆಗ್ತದೆಯೇ? ಅಷ್ಟನ್ನ ನೀರು ದೊರಕುವ ನೀರನ್ನು ಅಭಿವೃದ್ಧಿ ಪಡಿಸಕ್ಕಾಗ್ತದೆ? ಅದಷ್ಟಕ್ಕೆ ಎಷ್ಟು ಹಣಕಾಸಿನ ಖರ್ಚು ಬೇಕಾಗ್ತದೆ ಅನ್ನೋದನ್ನ ನಾವೆಲ್ಲ ಇಲ್ಲಿ ಮನಗಾಣಬೇಕಾಗ್ತದೆ. ಹಾಗಾಗಿ ಈ ಲಭ್ಯವಿರುವ ನೀರನ್ನ ಸರಿಯಾದ ರೀತಿ ಬಳಸಲೇಬೇಕು ಅಂತಂದಾಗ ನಾವು ಈ ಏನು ಬೆಳೆಗಳಿಗೆ ಅವಶ್ಯಕತೆ ಏನಿದೆ ನೀರಿಗೆ, ನೀರಿನ ಅದನ್ನ ನೋಡಿಕೊಂಡು ನೀರಾವರಿ ಮಾಡಬೇಕಾಗ್ತದೆ. ಅದನ್ನ ಮಾಡಬೇಕು ಅಂತಂದಾಗೆ ನೀರಿನ ಅವಶ್ಯಕತೆಯ ಅಂದಾಜನ್ನ ನಾವು ಮನಗಾಣಬೇಕಾಗ್ತದೆ, ಅದನ್ನ ನಾವು ಸರಿಯಾದ ರೀತಿ ಪರಿಗಣಿಸಬೇಕಾಗ್ತದೆ. ಆ ರೀತಿ ಮಾಡಿದಾಗ ನಾವು ಲಭ್ಯವಿರುವ ನೀರನ್ನ ಆ ಬೆಳೆಗಳಿಗೆ ಅವಶ್ಯಕತೆಗೆ ಪೂರಕವಾಗಿ ಬೆಳೆಸಿ ಅದರಿಂದ ಇಳುವರಿ ಪಡೆಯೋದಕ್ಕೆ ಅನುವಾಗ್ತದೆ. ಹಾಗಾಗಿ ಈ ಬೆಳೆಯ ಅವಶ್ಯಕತೆಗೆ ಪೂರಕವಾಗಿ ಇದು ನೀರನ್ನು ಕೊಡೋದಿದೆಯಲ್ಲ, ಅದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇನ್ನು ಮುಖ್ಯವಾಗಿ ಈ ಬೆಳೆಗಳ ನೀರಿನ ಅವಶ್ಯಕತೆ ಏನಿದೆಯಲ್ಲ, ಇದನ್ನು ನಿರ್ಧರಿಸುವಂಥ ವಿವಿಧ ಅಂಶಗಳು ಯಾವ್ಯಾವು ಅಂತೀರಿ? ನಾವು ಸಾಮಾನ್ಯವಾಗಿ ನಾವು ನೋಡ್ತೀವಿ, ಯಾವುದೇ ಸಂದರ್ಭದಲ್ಲಿ ನೀರು ನಾವು ಇಟ್ಟಾಗ ಅಥವಾ ನೀರು ನಾವು ಭೂಮಿಗೆ, ಎಲ್ಲಿ ಗಿಡಗಳು ಇರ್ತವೆ ಅಲ್ಲಿ ನೀರನ್ನು ಕೊಟ್ಟಾಗ ಸಸ್ಯಗಳ ನೀರು ಏನಾಗ್ತದೆ, ಭೂಮಿಗೆ ಚೆಲ್ಲಿದಾಗ ಅದು ಆವಿಯಾಗಿ ಹೋಗ್ತದೆ. ಹೌದು, ಮೊದಲನೇ ಅಂಶ ಇದು. ಎರಡನೇದು ಏನಾಗ್ತದೆ, ಸಸ್ಯಗಳು ನೀರನ್ನು ಕೊಟ್ಟಾಗ ಅದು ಟ್ರಾನ್ಸ್ಪಿರೇಷನ್, ಬಾಷ್ಪೀಕರಣ ಅಂತ ಹೇಳ್ತೀವಿ. ಅದನ್ನು ನೀರು ಬೇರಿಂದ ಇಂಗಿಕೊಂಡು ಗಿಡಗಳ ಮುಖಾಂತರ ಎಲೆಗಳಿಂದ ಹೊರಸೂಸ್ತದೆ. ಅದು ಒಂದು. ಮೂರನೇದೇನಪ್ಪ ಅಂತಂದ್ರೆ ಗಿಡಗಳು ತಮ್ಮ ಬೆಳವಣಿಗೆ, ನಾವೇನಾರ ನೀರು ನಾವ್ ಯಾಕೆ ಕುಡಿತೀವಿ, ಒಂದು ನಾವು ವ್ಯರ್ಥವಾಗಿ ಇಡುವಂತ ಒಂದು ಪದಾರ್ಥಗಳನ್ನು ಹೊರ ಹಾಕೋದಕ್ಕೆ ಒಂದು, ನಿನ್ನ ನಮ್ಮ ಶರೀರ ಕ್ರಿಯೆಗೆ ಶರೀರ ಕ್ರಿಯೆಗೆ ನೀರು ಬೇಕಾಗ್ತದೆ. ಜೀವಂತವಾಗಿರ್ಬೇಕಾದ್ರೆ ನೀರು ಬೇಕೇ ಬೇಕು, ನೀರು ಬೇಕೇ ಬೇಕು. ಅದೇ ತರ ಸಸ್ಯ ಕ್ರಿಯೆಗೆ ಅದು ನೀರು ಬೇಕಾಗ್ತದೆ. ಇದು ಮೂರು ಸಸ್ಯಕ್ಕೆ ಮೂಲವಾಗಿ ಶಾರೀರಿಕ ಕ್ರಿಯೆಗಳಿಗೆ ಬೇಕೇ, ಶಾರೀರಿಕ ಕ್ರಿಯೆಗಳಿಗೆ. ಇದರ ಜೊತೆಗೆ ಏನಾಗ್ತದೆ ಅಂತಂದ್ರೆ, ಸಾಮಾನ್ಯವಾಗಿ ನಾವು ವ್ಯವಸಾಯ ಮಾಡಬೇಕಾದ್ರೆ, ಯಾವುದೇ ಒಂದು ಬೆಳೆಯನ್ನು ನಾವು ಬೆಳಿಬೇಕಾದ್ರೆ ಅದು ಭೂಮಿಯ ಗುಣಧರ್ಮಕ್ಕೆ ಅನುಗುಣವಾಗಿ ನೀರನ್ನು ಕೊಡಬೇಕಾಗ್ತದೆ. ಆ ರೀತಿ ಕೊಟ್ಟಾಗ ನಾವು ಭೂಮಿಯನ್ನು ಅದುವಾಗಿ ನಾವು ತಯಾರಿ ಮಾಡ್ಕೋಬಹುದು, ಬಿತ್ತನೆ ಮಾಡಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಭೂಮಿನ ತಯಾರು ಮಾಡೋದಕ್ಕೆ ನೀರನ್ನು ಕೊಡಬೇಕಾಗ್ತದೆ. ಇದು ನಾಲ್ಕನೇ ಭಾಗ. ನಿನ್ನ ಐದನೇ ಭಾಗ ಅಂಶ ಏನು ಅಂತಂದ್ರೆ, ಕೆಲವೊಂದು ಸಮಯ ಭೂಮಿಯ ಒಂದು ಗುಣಧರ್ಮ ಸರಿಯಾಗಿರಲ್ಲ, ಅನಿವಾರ್ಯವಾಗಿ ಅಂತ ಜಮೀನಲ್ಲೂ ನಾವು ಬೆಳೆಯನ್ನು ಬೆಳಿಬೇಕಾಗ್ತದೆ, ಲವಣಾಂಶ ಇರ್ತದೆ. ಹಾಗಾಗಿ ಆ ಲವಣಾಂಶವನ್ನು ನಾವು ಹೊರಸೂಸಬೇಕಾಗ್ತದೆ. ನಾವು ಇದನ್ನೇನಾಗ್ತದೆ, ವಿಶೇಷ ನೀರಿನ ಉಪಯೋಗ ಅಂತ ಹೇಳ್ತೀವಿ, ಸ್ಪೆಷಲ್ ಯೂಸ್ ಅಂತ, ಅದಕ್ಕೂ ನೀರನ್ನು ಉಪಯೋಗಿಸ್ತದೆ. ಹಾಗಾಗಿ ನೀರಿನ ಬಳಕೆಯಲ್ಲಿ ಇಷ್ಟು ಅಂಶಗಳನ್ನು, ಒಂದು ಆವಿಯಾಗಿ ಹೋಗೋದಕ್ಕೆ ನೀರು ಅಂಶವನ್ನು ನೋಡ್ತೇವೆ, ಇನ್ನೊಂದು ಬಾಷ್ಪೀಕರಣಕ್ಕಾಗುವಂತ ಇದನ್ನು ನೋಡ್ತೇವೆ, ಒಂದು ಶಾರೀರಿಕ ಕ್ರಿಯೆಗೆ ಬೇಕಾಗುವಂತ ನೀರನ್ನು ನೋಡ್ತೇವೆ, ಜಮೀನಿನ ಸಿದ್ಧತೆಗೋಸ್ಕರ ನೀರನ್ನು ನಾವು ಉಪಯೋಗಿಸಬೇಕಾಗ್ತದೆ, ಇನ್ನೊಂದು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ವ್ಯರ್ಥವಾಗುವಂತ ಲವಣಾಂಶವನ್ನು ತೆಗೆಯೋದಕ್ಕೋಸ್ಕರ ನೀರನ್ನು ಬಳಸಬೇಕು. ವಿಶೇಷ ಉಪಯೋಗ, ವಿಶೇಷವಾಗಿ ಉಪಯೋಗವಾಗ್ತದೆ. ಹಾಗಾಗಿ ಇಷ್ಟು ಅಂಶಗಳನ್ನು ಈ ನೀರಿನ ಅವಶ್ಯಕತೆಗಳಲ್ಲಿ ನಾವು ಕಂಡು ಬರ್ತದೆ. ಇನ್ನು ಮುಖ್ಯವಾಗಿ ನಾವು ಈ ಬೆಳೆಗಳ ಒಂದು ನೀರಿನ ಅವಶ್ಯಕತೆ ಅಂದಾಜನ್ನು ಯಾವ ರೀತಿ ಮಾಡಬಹುದು ಅಂತೀರಿ? ಈ ಬೆಳೆಗಳಿಗೆ ನೀರಿನ ಅವಶ್ಯಕತೆ ಅಂದಾಜನ್ನು ಮಾಡೋಕ್ಕೆ ಹಲವಾರು ವಿಧಾನಗಳಿದ್ದಾವೆ. ನಾವು ಇಲ್ಲಿ ಏನು ಒಂದು ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ ಒಂದು 7-8 ವಿಧಾನಗಳು ಬರ್ತದೆ. ಅದರಲ್ಲಿ ಪ್ರಾಮುಖ್ಯವಾಗಿ 4 ವಿಧಾನಗಳನ್ನು ಹೇಳಬಹುದು. ಮೊದಲನೇದಾಗಿ ಏನಪ್ಪ ಅಂತಂದ್ರೆ, ಅಂದಾಜು ಮಾಡೋದಕ್ಕೆ ವೈಜ್ಞಾನಿಕವಾಗಿ ನಾವೊಂದು ಗಿಡ ನೆಡ್ತೀವಿ, ನೆಟ್ಟಂತ ಗಿಡ, ನಾನು ಈ ಮೊದಲೇ ಅಂಶಗಳನ್ನು ಹೇಳಿದ್ದಲ್ಲ, ಆ ರೀತಿ ವ್ಯರ್ಥವಾಗೋದು ಯಾವ ಎಷ್ಟು ಯಾವ ಪ್ರಮಾಣಕ್ಕೆ ಎಷ್ಟು ಹೋಗ್ತದೆ, ಅದನ್ನು ಹೇಗೆ ನಾವು ತಡೆಯಬಹುದು, ಎಲ್ಲಿ ನೀರನ್ನು ಸಮರ್ಪಕವಾಗಿ ಬಳಕೆ ಮಾಡಬಹುದು ಅನ್ನೋದು ಕಂಡುಹಿಡಿಯೋಕೆ ಒಂದು ಲೈಸಿಮೀಟರ್ ಮೆಥಡ್ ಅಂತ ಬರ್ತದೆ. ಅದು ಒಂದಾಯ್ತು. ಅಂದ್ರೆ ಎರಡನೇದು ಏನಾಗ್ತದೆ, ಭೂಮಿಯ ಈ ಮಣ್ಣಿನ ರಚನೆ ಏನಿದೆ ಅದರಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂತ ಶಕ್ತಿ ಇರ್ತದೆ. ಅದಕ್ಕೆ ಅದನ್ನ ಕಂಡುಹಿಡಿದು ಅದರಲ್ಲಿ ನಾವೇನಾಗ್ತದೆ, ಭೂಮಿಯ ಒಂದು ಫೀಲ್ಡ್ ಕೆಪಾಸಿಟಿ ಅಂತ ಬರ್ತದೆ, ವಿಲ್ಟಿಂಗ್ ಪಾಯಿಂಟ್ ಅಂತ ಬರ್ತವೆ. ಈ ಎರಡನ್ನ ಅಂತರದಲ್ಲಿ ತರ್ಕುವಂತ ನೀರಿದೆಯಲ್ಲ, ಅದು ಗಿಡಗಳಿಗೆ ಲಭ್ಯವಾಗ್ತದೆ. ಅಂದ್ರೆ ಫೀಲ್ಡ್ ಕೆಪಾಸಿಟಿ ಅಂದ್ರೆ ಗರಿಷ್ಠ ಪ್ರಮಾಣದ ನೀರು, ಗರಿಷ್ಠ ಪ್ರಮಾಣದ ನೀರು. ವಿಲ್ಟಿಂಗ್ ಪ್ರಮಾಣ ಅಂದ್ರೆ ಕನಿಷ್ಠ ಪ್ರಮಾಣದ ನೀರು ಅಥವಾ ಗಿಡ ಒಣಗುವಿಕೆಯ ಸಾಮರ್ಥ್ಯ, ಬಾಡುವಿಕೆಯ ಈ ಅಂತರದಲ್ಲಿ ಬರುವಂತ ನೀರನ್ನ ಬಳಕೆ ನೀರು ಅಂತ ಹೇಳ್ತೀವಿ. ಇವೆರಡನ್ನ ನಾವು ಅಂದಾಜು ಮಾಡಿಬಿಟ್ಟು ನೀರನ್ನ ಕೊಡುವಂಥದ್ದು ಎರಡನೇ ವಿಧಾನ. ಮೂರನೇ ವಿಧಾನದಲ್ಲಿ ಏನಾಗ್ತದೆ ಅಂತಂದ್ರೆ, ಸಂದಿಗ್ಧ ಹಂತಗಳು. ಹೌದೌದು. ಈ ಗಿಡಗಳಲ್ಲಿ ಏನಾಗ್ತದೆ ಅಂದ್ರೆ, ಸಾಮಾನ್ಯವಾಗಿ ನಾವು ರಾಗಿಯನ್ನು ತೆಗೆದುಕೊಂಡು ಅಥವಾ ಭತ್ತವನ್ನು ತೆಗೆದುಕೊಂಡು, ರಾಗಿಯನ್ನು ತೆಗೆದುಕೊಂಡಾಗ ಏನಾಗ್ತದೆ, ಸಂದಿಗ್ಧ ಅಂತ ಮೊದಲನೇದಾಗಿ ಮೊಳಕೆ ಬರುವುದು ಒಂದು ಸಂದಿಗ್ಧ ಅಂತ, ತಂಡೆ ಒಡೆಯೋದು ಒಂದು ಎರಡನೇದು ಸಂದಿಗ್ಧ ಅಂತ, ಮೂರನೇದು ತೆನೆ ಬರುವುದು ಸಂದಿಗ್ಧ ಅಂತಗಳು, ಅದೇ ತರ ನಾಲ್ಕನೇದು ಕಾಳು ಕಟ್ಟೋದು ಸಂದಿಗ್ಧ ಅಂತ, ಕಾಳು ಬಲಿಯೋದು. ಈ ಹಂತಗಳಲ್ಲಿ ನಾವು ನೀರನ್ನ ಭೂಮಿಯ ಗುಣಧರ್ಮಕ್ಕೆ ಅನುಗುಣವಾಗಿ ನೀರನ್ನ ಕೊಡೋದಿದೆಯಲ್ಲ, ಅದು ಒಂದು ಪ್ರಮಾಣದಲ್ಲಿ ನಾವು ನೀರನ್ನ ಕೊಡಬಹುದು. ಈ ರೀತಿ ಭೂಮಿಯ ಗುಣಧರ್ಮಕ್ಕೆ ಅಂತಂದಾಗ, ಸಾಮಾನ್ಯವಾಗಿ ಮರಳು ಮಿಶ್ರಿತ ಕೆಂಪು ಮಣ್ಣು ಆಗಿದ್ರೆ ಕಡಿಮೆ ನೀರನ್ನ ಕೊಡ್ತೀವಿ, ಯಾಕಂದ್ರೆ ಅದು ಬಸಿದು ಹೋಗದಾಗೆ ಬಸಿಯುವಿಕೆಯನ್ನು ಕಡಿಮೆ ಮಾಡೋದಕ್ಕೆ. ಅದೇ ಕಪ್ಪು ಮಣ್ಣು ಆದಾಗ ಜಾಸ್ತಿ ನೀರು ಕೊಟ್ಟರು ಸಹ ಅದೇ ನೀರು ಹಿಡಿದಿಟ್ಕೊಳ್ಳುವಂತ ಶಕ್ತಿ ಇರ್ತದೆ. ಐದನೇದು, ಈ ಒಂದು ನಾವು ಈ ಒಂದು ವಾತಾವರಣದ ಈ ನಾವು ಟೆಂಪರೇಚರ್ ಇರ್ಬೋದು, ಉಷ್ಣಾಂಶ ಇರ್ಬೋದು, ಇದರ ಅಂದಾಜಿನ ಮೇಲೆ ನಾವು ನೀರನ್ನ ಕೊಡ್ತಾ ಇರ್ತೀವಿ. ಇದರಲ್ಲಿ ಬಹಳ ಮುಖ್ಯವಾಗಿದ್ದಂತ ರೈತರಿಗೆ ಅನುಕೂಲವಾಗುವಂತದ್ದು ಏನಂತಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ನೀರು ಆವಿಯಾಗುವ ಪ್ರಮಾಣ ಎಷ್ಟಿದೆ ಅದನ್ನ ಕಂಡುಕೊಂಡು ಅದರ ಪ್ರಮಾಣದ ಮೇಲೆ ನೀರನ್ನ ಸ್ವಲ್ಪ ಕೊಡೋದಕ್ಕೆ ಅನುವಾಗ್ತದೆ. ಅಂದ್ರೆ ಅದು ನಮ್ಮ ವಾತಾವರಣದ ಅಂಶದ ಮೇಲೆ ಪ್ರಭಾವ ಬೀರುತ್ತಲ್ವೇ? ಹೌದು, ಅದು ವಾತಾವರಣದ ಅಂಶದ ಮೇಲೆ ಪ್ರಭಾವ ಬೀರ್ತದೆ. ಹಾಗಾಗಿ ನೀರನ್ನು ಕೊಡೋದಕ್ಕೆ ಅನುಕೂಲ ಆಗ್ತದೆ. ಈ 5-6 ವಿಧಾನಗಳನ್ನ ನಾವು ಇಟ್ಕೊಂಡು ನೀರನ್ನು ಅಂದಾಜು ಮಾಡಿ ನೀರನ್ನು ಕೊಡಬೇಕಾಗ್ತದೆ. ಅಂದ್ರೆ ಈಗ ನಮ್ಮ ರೈತರು ಆದ್ರೆ ಅವರು ಒಂದು ಅಂದಾಜು ಯಾವ ರೀತಿ ಮಾಡ್ಕೋಬಹುದು ಅಂತೀರಿ? ಅಂದಾಜು ಅಂತಂದ್ರೆ, ಒಂದು ಯಾವುದೇ ಬೆಳೆಯನ್ನು ತೆಗೆದುಕೊಂಡಾಗ ಸಾಮಾನ್ಯವಾಗಿ ನಮ್ಮಲ್ಲಿ 2-3 ತರ ಬೆಳೆ ಬರ್ತವೆ. ಒಂದು ಏನಾಗ್ತದೆ, ಕೃಷಿ ಬೆಳೆಗಳು ಅಂತ ಬರ್ತವೆ. ಅದರಲ್ಲಿ ಏಕದಳ ಧಾನ್ಯ ಇರಬಹುದು, ದ್ವಿದಳ ಧಾನ್ಯಗಳು ಇರಬಹುದು, ಎಣ್ಣೆಕಾಳು ಬೆಳೆಗಳು ಇರಬಹುದು. ಇನ್ನೊಂದು ತರಕಾರಿ ಬೆಳೆಗಳು ಅಂತ ಬರ್ತವೆ. ನಿನ್ನೊಂದು ತೋಟಗಾರಿಕೆ ಬೆಳೆಗಳು ಬರ್ತದೆ. ಈ ಪ್ಲಾಂಟೇಶನ್ ಕ್ರಾಪ್ಸ್ ಅಂತ ಏನ್ ಹೇಳ್ತೀವೋ ತೋಟದ ಬೆಳೆಗಳು, ತೆಂಗು ಇಲ್ಲ. ಈ ಉದಾಹರಣೆ ಈ ಬೆಳೆಗಳನ್ನು ನೋಡಿದಾಗ ಇಲ್ಲಿ ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ನೀರನ್ನ ಕೊಡಬೇಕಾಗ್ತದೆ. ಈ ಮರಳು ಮಿಶ್ರಿತ ಮಣ್ಣಿರ್ತದೆ, ಜೇಡಿ ಮಣ್ಣಿರ್ತದೆ, ಗೋಡು ಮಣ್ಣಿರ್ತದೆ. ಈಗ ಸಾಮಾನ್ಯ ಮರಳು ಮಿಶ್ರಿತ ಮಣ್ಣುಗಳು ಆದಾಗ ಸಾಮಾನ್ಯವಾಗಿ 8 ದಿನಕ್ಕೊಂದ್ಸಾರಿ ಅಥವಾ 10 ದಿನಕ್ಕೊಂದ್ಸಾರಿ ಒಂದು ಆದ ನೀರನ್ನ ಕೊಡಿ ಅಂತ ಹೇಳ್ತೇವೆ. ಅದೇ ರೀತಿ ಸ್ವಲ್ಪ ಗೋಡು ಮಣ್ಣು ಇತ್ತು ಅಂತಂದ್ರೆ 15 ದಿನ ಅಥವಾ 20 ದಿನಕ್ಕೊಂದ್ಸಾರಿ ನೀರನ್ನು ತಾಕೋಬಹುದು. ಅದೇ ಜೇಡಿ ಮಣ್ಣು ಇದೆ ಅಂತಂದಾಗ ನಿನ್ನ ಒಂದು 5 ದಿನ ಮುಂದಕ್ಕೆ ಹಾಕಿಬಿಟ್ಟು ಅಷ್ಟು ಅವ ಅಂತರದಲ್ಲಿ ನಾವು ನೀರನ್ನ ಕೊಡಬೇಕಾಗ್ತದೆ. ಇದು ಯಥೇಚ್ಛವಾಗಿ ನೀರನ್ನ ಇದ್ದಾಗ ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಕೊಡಬೇಕಾಗ್ತದೆ. ಇಲ್ಲ ನೀರು ಕಡಿಮೆ ಇದೆ ಅಂತ ಅಂದಾಗ ನಾನು ಈ ಮೊದಲು ಹೇಳಿದೆ ಸಂದಿಗ್ಧ ಹಂತಗಳನ್ನು ನೋಡಿಕೊಂಡು ನೀರನ್ನು ಕೊಟ್ಟು ಬೆಳೆ ಇಳುವರಿಯನ್ನು ನಾವು ಕಾಪಾಡಿಕೊಳ್ಬೇಕಾಗ್ತದೆ. ಮತ್ತೆ ನಿನ್ನ ಇತ್ತೀಚಿನ ದಿನಗಳ ಕೆಲವು ರೈತರು ಏನ್ ಮಾಡ್ತಾರೆ ಬೆಳೆಗಳ ಜೊತೆಗೆ ಈ ಒಂದು ಏನು ಸೂರ್ಯಕಾಂತಿ ಗಿಡ ಇದೆಯಲ್ಲ, ಸೂರ್ಯಕಾಂತಿ ಗಿಡನ ಅಲ್ಲಿ ಅಲ್ಲಿ ಹಾಕಿಬಿಡ್ತಾರೆ. ಸಾಮಾನ್ಯ ಸೂರ್ಯಕಾಂತಿ ಗಿಡ ಏನಾಗ್ತದೆ ಏನಾದ್ರು ಸ್ವಲ್ಪ ಭೂಮಿಯ ನೀರು ಕಡಿಮೆ ಆಯ್ತು ಅಂದ್ರೆ ಎಲೆ ಒಣಗೋದಕ್ಕೆ ಸ್ಟಾರ್ಟ್ ಆಗ್ತದೆ, ಬಾಡುತ್ತದೆ. ಸೂರ್ಯಕಾಂತಿ ಬೆಳೆ ಎಲೆಗಳು ಬಾಡ್ತು ಅಂತಂದಾಗ ಆ ಸಂದರ್ಭದಲ್ಲಿ ನೀರನ್ನ ಕೊಟ್ಟದ್ದೇ ಆದಾಗ ಬೆಳೆಗಳನ್ನ ಕಾಪಾಡಿಕೊಳ್ಳಬಹುದು. ಅದು ಚೇತರಿಸಿಕೊಳ್ಳೋದಕ್ಕೆ ಅಲ್ಲಿ ಕಾಲಾವಕಾಶ ಇರುತ್ತೆ, ಕಾಲಾವಕಾಶ ಇರ್ತಾರೆ. ಆ ರೀತಿ ನಾವು ಬೆಳೆಗಳನ್ನ ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ. ಈ ಅಂಶಗಳನ್ನ ನಾವು ಅನುಸರಿಸಿಕೊಂಡು ನೀರನ್ನ ಕೊಟ್ಟದ್ದೇ ಆದಾಗ ಸಮರ್ಪಕವಾಗಿ ನೀರನ್ನ ಬಳಕೆ ಮಾಡಿ ಇಳುವರಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಅನುವು ಆಗ್ತದೆ. ಅಂದ್ರೆ ಬೆಳೆಗಳ ಒಂದು ನೀರಿನ ಅವಶ್ಯಕತೆಯಲ್ಲಿ ಕೂಡ ವ್ಯತ್ಯಾಸ ಇರುತ್ತೆ ಅಂತೀರಿ. ನಿಜವಾಗೂ ಈಗ ಸಾಮಾನ್ಯವಾಗಿ ನಾವು ನೋಡಿದೆ ಹಲವಾರು ಬೆಳೆಗಳನ್ನು ನಾನು ಈ ಮೊದಲೇ ಹೇಳಿದೆ. ಉದಾಹರಣೆಗೆ ಭತ್ತವನ್ನು ತೆಗೆದುಕೊಳ್ಳಿ. ಭತ್ತ ನಾನು ಈ ಮೊದಲೇ ಹೇಳಿದಾಗೆ ನಾವು ಏನ್ ನೀರನ್ನು ನಾವು ಬೆಳೆಗಳಿಗೆ ಕೃಷಿಗೆ ಉಪಯೋಗಿಸ್ತಾ ಇದೀವಿ ಅದರಲ್ಲಿ 2 ಬೆಳೆಗಳಿಗೆ ಭತ್ತ ಮತ್ತು ಕಬ್ಬಿಗೆ 45-50% ನೀರನ್ನ ಭತ್ತಕ್ಕೆ ಬಳಸ್ತಾ ಇದೀವಿ. ನಿನ್ನ 25-27% ಕಬ್ಬಿಗೆ ಬಳಸ್ತಾ ಇದೀವಿ. ಇವೆರಡನೇ ಸಿಂಹಪಾಲು ಅಂದ್ರೆ 70-75% ನೀರನ್ನ ಇವೆರಡೇ ಬೆಳೆಗಳಲ್ಲಿ ಬಳಸ್ಕೊಳ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ. ಇವನ್ ದೇಶದಲ್ಲೂ ಅಷ್ಟೇನೆ. ಇವೆರಡು ಬೆಳೆಗಳನ್ನ ಸಮರ್ಪಕವಾಗಿ ನೀರನ್ನ ಬಳಸಿದ್ದೇ ಆದಾಗ ಅಥವಾ ಈ 2 ಬೆಳೆಗಳಲ್ಲಿ ಇಳುವರಿ ಪಡೆದು ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಉದಾಹರಣೆಗೆ ನಾನು ಭತ್ತ ಹೇಳಿದೆ, ಭತ್ತಕ್ಕೆ ಸರಿಸುಮಾರು 150-225 ಅಥವಾ 250 cm ನೀರಿನ ಅವಶ್ಯಕತೆ ಇದೆ. ಅಂದ್ರೆ 1 TMC ನೀರಿನಲ್ಲಿ ಸರಿಸುಮಾರು 2000-2200 ಎಕರೆ ಭತ್ತವನ್ನು ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಇಡೀ ಬೆಳೆಯನ್ನ ಅದು ಅಲ್ಪಾವಧಿ ಬೆಳೆ ಆಗಿರ್ಬೋದು ದೀರ್ಘಾವಧಿ ಒಂದ್ ಸ್ವಲ್ಪ ವ್ಯತ್ಯಾಸ ಆಗ್ತದೆ, ಇಲ್ಲ ಅಂತಲ್ಲ. ಅಲ್ಪಾವಧಿ ಬೆಳೆಗಳು ಅಂತಂದಾಗ ಸಾಮಾನ್ಯ 100-150 ದಿನ ಇರ್ತದೆ, ಮಧ್ಯಮಾವಧಿ 100-125 ದಿನ, ದೀರ್ಘಾವಧಿ ಅಂತಂದಾಗ 135-145 ದಿನ ಈಗಿರ್ತದೆ ವ್ಯತ್ಯಾಸ. ಹಾಗಾಗಿ ಇದೇ 1 TMC ನೀರಿನಲ್ಲಿ ಏನು ಭತ್ತ ನಾವು ವಿಸ್ತೀರ್ಣ ಬೆಳಿತೀವಿ ಅದೇ ಇತರ ಏಕದಳ ಧಾನ್ಯಗಳು ಅದು ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಮುಸ್ಕಿನ್ ಜೋಳ ಆಗಿರ್ಬೋದು, ಈ ಬೆಳೆಗಳನ್ನ ಬೆಳೆದಾಗ 4-5 ಎಕರೆ ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಓಹೋ, 2 ಪಟ್ಟಿಗಿಂತ ಜಾಸ್ತಿ ಇದೆ. ಅದೇ ರೀತಿ ದ್ವಿದಳ ಧಾನ್ಯಗಳು ಹೆಸರು ಬೇಳೆ, ಉದ್ದು, ತೊಗರಿ ಇಂಥವು ಬೆಳೆ ಅಂತಂದಾಗ 6-8 ಎಕರೆ ಮೇಲೆ ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಅಂತಂದ್ರೆ 1 TMC 2000-2500 ಎಕರೆ ಭತ್ತ ಬೆಳೆಯೋದಾದ್ರೆ 1 TMC ನೀರಿನಲ್ಲಿ 5,000-6,000 ಎಕರೆ ಈ ಬೆಳೆ ಏನು ಏಕದಳ ಬೆಳೆಗಳಾದ ರಾಗಿ, ಮೆಕ್ಕೆಜೋಳ, ಜೋಳ ಇಂಥ ಬೆಳೆಗಳನ್ನು ಬೆಳೆಯಲು ಸಾಧ್ಯತೆ, ಗೋಧಿ ಇಂಥ ಬೆಳೆಗಳನ್ನ, ಅದೇ ದ್ವಿದಳ ಧಾನ್ಯಗಳ ಬೆಳೆಗಳ ಹೆಸರು ಉದ್ದು ಇಂಥ ಬೆಳೆಗಳನ್ನು ಬೆಳೆಯೋದು ಆದಾಗ ಸಾಮಾನ್ಯವಾಗಿ ನಾವು 9,000-10,000 ಅಥವಾ 12,000 ಎಕರೆಯಲ್ಲಿ ನಾವು ಬೆಳೆಯೋದಕ್ಕೆ ಸಾಧ್ಯತೆ. ಅಂದ್ರೆ ಈ ನೆಲಗಡಲೆ ಸೂರ್ಯಕಾಂತಿ ಆದ್ರೆ ಸರಿಸುಮಾರು 6,000-8,000 ಎಕರೆಯಲ್ಲಿ ನಾವು ಬೆಳೆಯೋದಕ್ಕೆ ಸಾಧ್ಯತೆ ಆಗಿದೆ. ಇನ್ನು ನೆಲಗಡಲೆ ವಿಶೇಷ ಗುಣ ಏನಪ್ಪ ಅಂತಂದ್ರೆ ಬೇಸಿಗೆ ಬೆಳೆಯಾಗಿ ಸಾಮಾನ್ಯವಾಗಿ ಭತ್ತ ಬೆಳೀತಾರೆ. ಎಲ್ಲಿ ನೀರಿನ ಲಭ್ಯತೆ ಇಲ್ಲ, ನೀರಿನ ಕೊರತೆ ಇದೆ ಅಂತ ಸಂದರ್ಭದಲ್ಲಿ ಭತ್ತ ಬೆಳಿಬೇಡಿ. ಇನ್ನು ಸಾಮಾನ್ಯವಾಗಿ ಭತ್ತ ನಮ್ಗೇನಾಗ್ತದೆ 20-25 ದಿನ ನರ್ಸರಿ ಮಾಡಬೇಕಾಗ್ತದೆ, ಅದನ್ನು ನೀರಿನ ಅವಶ್ಯಕತೆ ಇದೆ. ನಿನ್ನ ಜಮೀನಲ್ಲಿ ಸರಿಸುಮಾರು 100-105 ದಿನ ಇರ್ತದೆ, ಅದಕ್ಕೂ ನೀರು ಒದಗಿಸಬೇಕಾಗ್ತದೆ. ಕೆಸರುಗದ್ದೆ ಮಾಡ್ಕೋಬೇಕಾಗ್ತದೆ. ಇದಕ್ಕೆ ಕೆಸರುಗದ್ದೆಗೆ ಸರಿಸುಮಾರು 200 mm 20 cm ನೀರಿನ ಅವಶ್ಯಕತೆ ಇದೆ. ಅದೇ 20 cm ಅಂತಂದ್ರಾಗ ಒಂದು ಹೆಸರು ಕಾಳನೇ ಆಗಲಿ ಉದ್ದನ್ನೇ ಆಗಲಿ ಬೆಳೆನೇ ಬೆಳಿಬಹುದು. ಹಾಗಾಗಿ ಈ ಬೇಸಿಗೆಯಲ್ಲಿ ಎಲ್ಲಿ ನೀರಿನ ಲಭ್ಯತೆ ಕಡಿಮೆ ಇದೆ ನೀರು ಯಥೇಚ್ಛವಾಗಿ ಸಿಕ್ಕಲ್ಲ, ಅದು ಮೇಡು ಭೂಮಿ ಆಗಿದೆ, ಕಲ್ಲು ಭೂಮಿ ಆಗಿದೆ, ಮರಳು ಭೂಮಿ ಆಗಿದೆ ಅಂತ ಕಡೆ ದಯವಿಟ್ಟು ಭತ್ತ ಬೆಳಿಬೇಡಿ. ಅದ್ರ ಬದಲು ಬೇರೆ ಇತರ ಏಕದಳ ಧಾನ್ಯಗಳ ಬೆಳೆಗಳನ್ನು ಬೆಳೆಸಿ ನಾನು ಒಬ್ಬ ಬದುಕಬಲ್ಲು, ಒಂದು ಎಕರೆ ಬೆಳೆಯಬಹುದು, ಅದು ಆರು ಜನ ಐದು ಜನ ರೈತರು ಇತರ ಬೆಳೆಗಳನ್ನು ಬೆಳೆಯೋದಕ್ಕೆ ಅನುಕೂಲವಾಗ್ತದೆ. ಇದೊಂದು ಬಹಳ ಮುಖ್ಯವಾದ ಅಂಶ. ಹೌದು, ನಾವು ಒಂದು ಎಕರೆ ಭತ್ತ ಬೆಳೆಯೋಕ್ಕೆ ಬದಲಾಗಿ ಅದಕ್ಕಿಂತ ಎರಡು ಪಟ್ಟು ಮೂರು ಪಟ್ಟು ದ್ವಿದಳ ಧಾನ್ಯದ ಬೆಳೆಗಳು, ಏಕದಳ ಧಾನ್ಯದ ಬೆಳೆಗಳು, ಎಣ್ಣೆಕಾಳು ಬೆಳೆಗಳನ್ನು ಬೆಳಕಬಹುದು ಅಂತ ಹೇಳ್ತೀರಿ. ಮತ್ತೆ ನಿನ್ನೊಂದು ಏನಂತಂದ್ರೆ ಭತ್ತದಲ್ಲಿ ಹಲವಾರು ಪದ್ಧತಿಗಳಿದೆ. ಹೊಸ ಪದ್ಧತಿಗಳು ಇದಾವೆ, ಹೊಸ ಪದ್ಧತಿಗಳು ಇದಾವೆ. ಏರೋಬಿಕ್ ಪದ್ಧತಿ ಅಂತಾರೆ. ಈಗ ಸಾಮಾನ್ಯವಾಗಿ ನಾವು ಹಿಂದಿನಿಂದ ಹಿಂದೆ ನಾವು ನೋಡ್ತಾ ಇದ್ದು ಈ ಹೊಲ ಭತ್ತ ಅಂತ ಮಾಡ್ಕೊಳ್ತಾ ಇದ್ದು ಅದೆಲ್ಲ ಹೋಗ್ಬಿಟ್ಟು ಕೆಸರು ಗದ್ದೆ ಭತ್ತ ಬಂದಿದೆ. ಇದರಲ್ಲಿ ನಾವು ಒಂದು ಕೆಜಿ ಭತ್ತವನ್ನು ಬೆಳೆಯೋದಕ್ಕೆ ಸರಿಸುಮಾರು 4,000-5,000 ನೀರನ್ನು ನಾವು ಬಳಸ್ತೇವೆ, ಲೀಟರ್ನಷ್ಟು. ನಾವು ಅದೇ ಒಂದು ಬಾಟ್ಲಿ ನೀರು ಕುಡಿಯಕ್ ಲೆಕ್ಕ ಹಾಕಿದಾಗ ಅಷ್ಟು ನೀರನ್ನು ನಾವು ಬಳಸಕ್ಕೆ ಯೋಗ್ಯತೆ ಇದೆಯೇ, ನಮಗೆ ಅರ್ಹತೆ ಇದೆಯೇ ಅನ್ನೋದು ನಮಗೆ ಪ್ರಶ್ನೆ ಬರ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಬೇರೆ ಬೆಳೆಯನ್ನು ಬೆಳಿಬೇಕು ಅಥವಾ ಭತ್ತವನ್ನು ಅನಿವಾರ್ಯ ನಾವು ಬೆಳೆಯಲೇಬೇಕು, ನಾನು ತಿನ್ನಕ್ಕೆ ಅನ್ನ ಬೇಕು ಅಂತಂದಾಗ ಬೇರೆ ಶ್ರೀ ಪದ್ಧತಿ ಭತ್ತ ಅಂತ ಏರೋಬಿಕ್ ಅಂತ ಇದೆ. ಅದರಲ್ಲಿ ಸರಿಸುಮಾರು ಶ್ರೀ ಅಂತಂದ್ರೆ ಶೇಕಡ 20 ಭಾಗ ನೀರನ್ನು ಉಳಿಸಬಹುದು, ಅದೇ ಏರೋಬಿಕ್ ಭತ್ತ ಅಂತಂದ್ರೆ ಶೇಕಡ 40 ಭಾಗ ನೀರನ್ನು ಉಳಿಕೆ ಮಾಡಬಹುದು. ಇಳುವರಿಯಲ್ಲಿ ಏನಂತ ವ್ಯತ್ಯಾಸ ಕಂಡಲ್ಲ. ಇತ್ತೀಚಿನ ದಿನಗಳಲ್ಲಿ ಡ್ರಿಪ್ ಅಲ್ಲೂ ಭತ್ತವನ್ನು ಬೆಳಿಬಹುದು ಅಂತ ಬಂದಿದೆ. ಹನಿ ನೀರಾವರಿ ಅಂದ್ರೆ ಏನಾಗ್ತದೆ, ಒಂದು TMC ನೀರಲ್ಲಿ ಒಂದು ಎಕರೆ ಕೆಸರುಗದ್ದ ಭತ್ತ ಬೆಳೆಯೋದಾದ್ರೆ ಅದೇ ಹನಿ ನೀರಾವರಿಯಲ್ಲಿ ಬೆಳೆದರೆ 2-2.5 ಎಕರೆ 3 ಎಕರೆ ತನಕ ಬೆಳಿಬಹುದು. ಅಂದ್ರೆ ನೀವು ಒಂದು ಎಕರೆ ಬೆಳೆಯಬಹುದು, ಒಂದು 10 ಕುಂಟೆ ಹಾಕೊಂಡ್ರೆ ನಿಮ್ಮ ಮನೆಗೆ ಅಕ್ಕಿ ಆಗ್ತದೆ, ಅನ್ನ ಆಗ್ತದೆ. ಹಾಗಾಗಿ ಕಡಿಮೆ ಪ್ರದೇಶದಲ್ಲಿ ಮಾಡಿಕೊಂಡು ಈ ವಿವಿಧ ಒಂದು ತಾಂತ್ರಿಕತೆಗಳನ್ನು ಉಪಯೋಗಿಸಿಕೊಂಡು ಭತ್ತ ಬೆಳೆಯಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅಂದ್ರೆ ಈಗ ಬೆಳೆಗಳ ಒಂದು ನೀರಿನ ಅವಶ್ಯಕತೆಯನ್ನು ಪೂರೈಸೋದಕ್ಕೆ ನಾವು ಸಾಕಷ್ಟು ತಾಂತ್ರಿಕತೆಗಳನ್ನು ಅಳವಡಿಸಿಕೋಬಹುದು. ಸಾಕಷ್ಟು ತಾಂತ್ರಿಕತೆಗಳಿದಾವೆ, ಅದನ್ನೆಲ್ಲ ಅಳವಡಿಸಬೇಕಾಗ್ತದೆ. ಅಂದ್ರೆ ವಿಶೇಷವಾಗಿ ಈಗ ತಾವು ಹೇಳಿದ ಹನಿ ನೀರಾವರಿ ಅಂದ್ರೆ ಒಂದು ಹನಿ ನೀರಾವರಿ ಸಾಮಾನ್ಯವಾಗಿ ವಿಶೇಷವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಬೆಳೆಗಳಲ್ಲಿ ನೀರನ್ನ ಸಮರ್ಪಕವಾಗಿ ಬಳಸಲೇಬೇಕು ಅಂತ ಅಂದಾಗ ಒಂದು ನಾವು ಅನಿವಾರ್ಯವಾಗಿ ಇಲ್ಲ ಕಡಿಮೆ ಖರ್ಚು ಅಂತಂದಾಗ ತುಂತುರು ನೀರಾವರಿಗೆ ಹೋಗ್ಬೇಕಾಗ್ತದೆ. ತುಂತುರು ನೀರಾವರಿ ಹಲವಾರು ಇದ್ದಾವೆ. ಈಗ ತರಕಾರಿ ಬೆಳೆ ಅಂತಂದಾಗ ಏನು ಸೂಕ್ಷ್ಮ ತುಂತುರು ನೀರಾವರಿ ಅಂತ, ಮಿನಿ ಸ್ಪ್ರಿಂಕ್ಲರ್ ಅಂತ ಹೇಳ್ತೀವಿ, ಮೈಕ್ರೋ ಸ್ಪ್ರಿಂಕ್ಲರ್ ಅಂತ ಹೇಳ್ತೀವಿ. ಆ ಒಂದು ಪದ್ಧತಿಯನ್ನು ಅಳವಡಿಸಿದ್ದೇ ಆದಾಗ ಕಡಿಮೆ ನೀರಿನಲ್ಲಿ ಹೆಚ್ಚಿಗೆ ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಎರಡನೇದು ಹನಿ ನೀರಾವರಿ. ಹನಿ ನೀರಾವರಿಯನ್ನು ಎಲ್ಲಾ ಬೆಳೆಗಳಿಗೂ ಅಳವಡಿಸಬಹುದು. ಈ ಕೆಲವೊಂದು ಈಗ ನಾವು ರಾಗಿಗೂ ಅಳವಡಿಸಿದ್ವಿ, ರಾಗಿಗೂ ಅಳವಡಿಸಬಹುದಲ್ಲ. ರಾಗಿಗೆ ಸರಿಸುಮಾರು 40-45 cm ನೀರಿನ ಅವಶ್ಯಕತೆ ಇದೆ ಯಾವಾಗ ನಾವು ನೀರನ್ನು ಅರಿಸಿ ಬಳಸಿದ್ದೆ ಆದಾಗ. ಆದ್ರೆ ಹನಿ ನೀರಾವರಿಯನ್ನು ಬಳಸಿದ್ದೆ ಆದಾಗ ಸರಿಸುಮಾರು 25-30 cm ನಲ್ಲಿ ರಾಗಿಯನ್ನು ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಅಂದ್ರೆ 1 kg ರಾಗಿಯನ್ನು ಬೆಳೆಯೋದಕ್ಕೆ ನಾವು 750-1,000 liter ಖರ್ಚು ಮಾಡಬದಲು 500 liter ನಲ್ಲಿ ಹನಿ ನೀರಾವರಿಯಲ್ಲಿ ಬೆಳಿಬಹುದು. ಹಾಗಾಗಿ ಏನಾಗ್ತದೆ, ಈಗ ನಾವು ನೀರಿಗೆ ನಾವು ಏನು ಕಿತ್ತಾಟ ಇದೆ ಅದನ್ನ ನಾವು ತಪ್ಪಿಸಲೇಬೇಕು ಅಂತಂದಾಗ ಈ ತುಂತುರು ನೀರಾವರಿ ಮತ್ತು ಹನಿ ನೀರಾವರಿ ಪದ್ಧತಿಗಳನ್ನ ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಈಗಾಗಲೇ ಸರ್ಕಾರನು ಅದಕ್ಕೂ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದೆ, ಸಹಾಯಧನವನ್ನು ಕೊಡ್ತಾ ಇದೆ ಎಲ್ಲಾ ಬೆಳೆಗೂ. ಹಾಗಾಗಿ ಈ ಒಂದು ತಾಂತ್ರಿಕತೆಗಳನ್ನ ತಾವು ಅಳವಡಿಸಿಕೊಂಡು ನೀರಿನ ಬಳಕೆಯ ಸಾಮರ್ಥ್ಯವನ್ನು ಹೆಚ್ಚಿಸಿ ತಮ್ಮ ಇಳುವರಿಯನ್ನ ಉತ್ತಮಪಡಿಸೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಜೊತೆಗೆ ಈಗ ಕೆಲವೊಂದು ತರಕಾರಿ ಬೆಳೆಗಳಲ್ಲಿ ಈ ಪ್ಲಾಸ್ಟಿಕ್ ಹಾಳೆಗಳನ್ನು ಕೂಡ ಬಳಸ್ಕೊಳ್ತಾ ಇದ್ದಾರೆ. ಹೌದು, ಇದು ಬಹಳ ನೀರು ಉಳಿತಾಯದ ಒಂದು ತಾಂತ್ರಿಕತೆ ಅಲ್ವೇ? ಹೌದು. ಈಗ ನಾನು ಮೊದಲೇ ಹೇಳಿದೆ, ಈಗೇನಾಗ್ತದೆ, ನಾವು ಸಾಮಾನ್ಯವಾಗಿ ಇದು ಏನು ನೀರನ್ನ ಅರಿಸಿ ಬೆಳೆಸಿದ್ದೆ ಆದಾಗ ಅದರ ಒಂದು ಎಫಿಷಿಯನ್ಸಿ ಏನಿದೆ, ಪ್ರಮಾಣ ಏನಿದೆ, ಅದು ಕೇವಲ 35-40% ಇರ್ತದೆ, ಶೇಕಡವಾರು. ಅದೇ ತುಂತುರು ನೀರಾವರಿ ಬೆಳೆಸಿದಾಗ 65-70% ಬರ್ತದೆ. ಹನಿ ನೀರಾವರಿ ಮಾಡಿದಾಗ ಶೇಕಡ 85-90%, ಇನ್ನೂ 10-15% ನೀರಿನ ಆವಿಯಾಗಿ ಹೋಗ್ತದೆ. ಅದನ್ನ ನಾವು ತಪ್ಪಿಸ್ಲೇಬೇಕು, ಅದನ್ನು ಸಮರ್ಪಕವಾಗಿ ಬಳಸಲೇಬೇಕು ಅಂತಂದಾಗ ಈ ಪ್ಲಾಸ್ಟಿಕ್ ಹೊದಿಕೆನ ಬಳಸಬೇಕಾಗ್ತದೆ. ಅದರಿಂದ ಏನಾಗ್ತದೆ, ಒಂದು ಕಳೆಯನ್ನ ನಿಯಂತ್ರಣ ಮಾಡಬಹುದು, ಬೆಳೆಗೆ ಬರುವಂತ ಕಳೆ ಅದಕ್ಕೆ ಕೆಮಿಕಲ್ ಉಪಯೋಗಿಸುವಂತ ಅವಶ್ಯಕತೆ ಇಲ್ಲ, ಹರ್ಬಿಸೈಡ್ಸ್ ಅಥವಾ ವೀಡಿಸೈಡ್ ನ ಬಳಸುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಅಲ್ಲಿ ಒಂದು ಕಳೆಯನ್ನ ನಿಯಂತ್ರಣ ಮಾಡಬಹುದು. ಮತ್ತು ಆ ಒಂದು ಮೇಲ್ಮೈ ಏನಿದೆ ವಾತಾವರಣದಲ್ಲಿ ಉಷ್ಣತೆ ಮತ್ತು ತೇವಾಂಶವನ್ನು ಕಾಪಾಡಿಕೊಳ್ತದೆ, ಜಾಸ್ತಿ ಸಮಯ ತೇವಾಂಶ ಇರ್ತದೆ, ಹಾಗೆ ನೀರನ್ನ ಬಳಸೋದು ಸಹ ಬಹಳ ಕಡಿಮೆ ಆಗ್ತದೆ. ಹಾಗಾಗಿ ಸೂರ್ಯನ ಬೆಳಕನ್ನು ಕೂಡ ಹೀರ್ಕೊಳ್ತವೆ ಕೆಲವು, ಸೂರ್ಯನ ಬೆಳಕನ್ನು ಹೀರ್ಕೊಂಡು ಉಷ್ಣಾಂಶವನ್ನು ಕಾಪಾಡಬೇಕು ಸಮಮಟ್ಟದಲ್ಲಿ ಇರ್ತದೆ. ಹಾಗಾಗಿ ಬೆಳೆಯ ಬೆಳವಣಿಗೆ ನೀವೆಲ್ಲೇ ನೋಡಿ ಸಾಮಾನ್ಯವಾಗಿ ಈ ಒಂದು ಹೊದಿಕೆ ಹಾಕಿ ಬೆಳೆಯುವಂತ ಬೆಳೆದಂತ ಬೆಳೆ ಬಹಳ ಉತ್ಕೃಷ್ಟವಾಗಿ ಚೆನ್ನಾಗಿ ಬೆಳೆದಿರ್ತದೆ, ಇಳುವರಿನೂ ಚೆನ್ನಾಗಿ ಕೊಡ್ತದೆ. ಕೆಲವೊಂದು ಹೊದಿಕೆಗಳು ಸೂರ್ಯನ ಬೆಳಕನ್ನ ಪ್ರತಿಫಲಿಸಿ ಮತ್ತೆ ಬೆಳೆಗೆ ಸಿಗುವಂತ ಮಾಡ್ತವೆ. ಹೌದು ಹೌದು, ಅಂತ ಹೊದಿಕೆಗಳು ಕೂಡ ಇದಾವೆ. ಅಂದ್ರೆ ನಾವು ಸಾಕಷ್ಟು ಸಮರ್ಪಕವಾದ ನೀರಾವರಿ ಪದ್ಧತಿಗಳನ್ನು ಅಳವಡಿಸ್ಕೋಬೇಕು. ಒಂದು ಸಮರ್ಪಕವಾದ ನೀರಾವರಿ ಪದ್ಧತಿಗಳನ್ನು ಅಳವಡಿಸ ಅಂದ್ರೆ ಹಾಯಿ ನೀರಾವರಿಗಿನ್ನ ಈ ಆಧುನಿಕ ತಾಂತ್ರಿಕತೆಗಳೇ ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ನಾವು ಹಾಯಿ ಏನು ನೀರನ್ನು ಅರಿಸಿಬಿಟ್ಟು ನಾವು ನೀರಾವರಿ ಪದ್ಧತಿ ಮಾಡ್ತೀವಿ, ಅದನ್ನ ಮಾಡೋದು ಅವಶ್ಯಕತೆ ಇಲ್ಲ. ಬಹಳ ಅಪರೂಪನೂ ಕೂಡ ಆಗಿದೆ, ಅಪರೂಪ ಆಗಿದೆ. ಹಾಗಾಗಿ ತುಂತುರು ನೀರಾವರಿ, ಇನ್ನು ತುಂತುರು ನೀರಾವರಿ ನಾವು ಬೇಡ ಅಂತ ಹೇಳ್ತೀವಿ. ಹನಿ ನೀರಾವರಿ ಎಲ್ಲಿ ಸ್ವಲ್ಪ ರೈತರಿಗೆ ಖರ್ಚನ್ನ ಮೀಟ್ ಮಾಡಕ್ ಆಗಲ್ಲ ಅಂತ ಸಂದರ್ಭದಲ್ಲಿ ತುಂತುರು ನೀರಾವರಿ ಅಂತ ಹೇಳ್ತೀವಿ. ಎಲ್ಲಾ ಬೆಳೆಗಳಿಗೂ ಸಹ ಹನಿ ನೀರಾವರಿಯನ್ನ ಅಳವಡಿಸೋದು ಬಹಳ ಪ್ರಾಮುಖ್ಯತೆ ಇದೆ. ಅದನ್ನ ಅಳವಡಿಸೋದ್ರಿಂದ ಈಗ ಸಾಮಾನ್ಯವಾಗಿ ನಮ್ಗೀಗ 30% ನೀರಾವರಿ ಭಾಗ ಇದೆ. ನಾವು ಇನ್ನೂ ಹೆಚ್ಚಿನ ಭಾಗ ನೀರಾವರಿ ಪ್ರದೇಶ ಮಾಡಬೇಕು ಅಂತಂದ್ರೆ ಅನಿವಾರ್ಯವಾಗಿ ಹನಿ ನೀರಾವರಿಯನ್ನ ಅಳವಡಿಸಬೇಕಾಗ್ತದೆ. ಅವಾಗ ನಾನು ಬದುಕಿ ನನ್ನ ಅಕ್ಕಪಕ್ಕದ ರೈತರನ್ನು ಬದುಕೋದಕ್ಕೆ ಸಾಧ್ಯತೆ ಇದೆ. ಈಗ ಎಲ್ಲದರ ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಮೇಲ್ಭಾಗದಲ್ಲಿರೋರು ಜಾಸ್ತಿ ನೀರನ್ನ ಬಳಸ್ತಾರೆ, ಕೆಳಭಾಗ ಮಧ್ಯಭಾಗದಲ್ಲಿ ಅಥವಾ ಕೆಳ ಕೊನೆಯ ಹಂತದಲ್ಲಿ ಇರೋರು ನೀರು ದೊರಕಿಲ್ಲ, ನೀರೇ ಸಿಗಲ್ಲ. ಈ ಒಂದು ಜಿಜ್ಞಾಸೆ ಏನಿದೆ, ಈ ಒಂದು ವ್ಯತ್ಯಾಸ ಏನಿದೆ, ಇದನ್ನ ನಾವು ಸರಿಪಡಿಸಬೇಕು ಅಂತಂದಾಗ ಕೊಳವೆ ಮುಖಾಂತರ ನೀರನ್ನ ನಾವು ಒದಗಿಸಿ ಹನಿ ನೀರಾವರಿಯನ್ನು ಅಳವಡಿಸಿಕೊಂಡು ನೀರನ್ನು ಸಮರ್ಪಕವಾಗಿ ಬೆಳೆಸಿ ಅವಶ್ಯಕತೆಗೆ ಪೂರಕವಾಗಿ ನಾವು ನೀರನ್ನು ಬೆಳಗ್ಗೆ ಕೊಟ್ಟಿದ್ದೇ ಆದಾಗ ಇಳುವರಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತೇನೆ. ಅಂದ್ರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೆಚ್ಚು ನೀರಿದೆ ಅಂತ ಹೆಚ್ಚು ನೀರನ್ನು ಹಾಯಿಸೋದ್ರಿಂದಲೂ ಕೂಡ ಸಾಕಷ್ಟು ಭೂಮಿಗಳು ಸಮಸ್ಯಾತ್ಮಕ ಭೂಮಿಗಳಾಗಿ ಪರಿವರ್ತನೆ ಆಗಿದ್ದಾವೆ. ಹೌದು, ಈಗ ನಮ್ಮ ರಾಜ್ಯದಲ್ಲಿ ತೆಗೆದುಕೊಂಡಾಗ ಅದರಲ್ಲೂ ಉತ್ತರ ಭಾಗದಲ್ಲಿ ಇದೇನೇ ಸಮಸ್ಯೆ. ನಮಗೆ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಅಷ್ಟಾಗಿ ಕಂಡು ಬಂದಿಲ್ಲ, ನೀರು ಎಷ್ಟು ಬೇಕು ಅಷ್ಟೇ ಸಿಗ್ತಾ ಇದೆ. ನೀರು ಎಷ್ಟು ಬೇಕು ಅಷ್ಟೇ ಸಿಗ್ತಾರೆ. ಇನ್ನೊಂದೇನಾಗಿದೆ, ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, ಅದು ಇಳಿಜಾರು ಜಾಸ್ತಿ ಇದೆ, ತಗ್ಗು ನೀರು ಬಂದದ್ದು ಬಸಿದು ಹೋಗ್ತಾ ಇದೆ. ಅದೇ ಉತ್ತರ ಕರ್ನಾಟಕದ ಭಾಗದಲ್ಲಿ ಅದು ಕೃಷ್ಣಾ ಜಲ ಅಚ್ಚುಕಟ್ಟು ಪ್ರದೇಶ ಆಗಿರ್ಬೋದು, ಮಲಪ್ರಭಾ ಆಗಿರ್ಬೋದು, ಘಟಪ್ರಭಾ ಆಗಿರ್ಬೋದು, ಇಂಥ ಇದರಲ್ಲಿ ಕಪ್ಪು ಮಣ್ಣು ಜಾಸ್ತಿ, ಅಲ್ಲಿ ನೀರು ಕುಡಿತದೆ. ಅಲ್ಲಿ ಚೌಳು ಭೂಮಿ ಸಮಸ್ಯಾತ್ಮಕ ಮಣ್ಣಿನ ವಾತಾವರಣ ಆಗಿ ಮುಂದಿನ ದಿನಗಳಲ್ಲಿ ಏನು ಪಿಎಚ್ ಅಂತ ಏನು ರಸಸಾರ ಅಂತ ಏನ್ ಹೇಳ್ತೀವಿ, ಅದು 8-9 ಆಗಿ ಯಾವುದೇ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯತೆ ಮಣ್ಣಾಗಿ ಪರಿವರ್ತನೆ ಆಗುತ್ತೆ ಹಾಗಾಗಿ ಬೆಳೆಗಳನ್ನು ಬೆಳೆಯೋದು ಬಹಳ ಕಷ್ಟವಾಗ್ತದೆ. ಒಟ್ಟಾರೆ ರೈತರಿಗೆ ತಾವು ಈ ನೀರಿನ ಅವಶ್ಯಕತೆ ಬಗ್ಗೆ ಏನನ್ನು ಹೇಳೋದಕ್ಕೆ ಬಯಸ್ತೀರಿ? ರೈತ ಬಾಂಧವರೇ, ನಾನು ಮೊದಲೇ ಹೇಳಿದಾಗೆ ಇದು ಒಂದು ಜೀವಜಲ, ಎಲ್ಲ ಜೀವಿಗೂ ಈ ನೀರು ಅವಶ್ಯಕತೆ ಇದೆ. ಹಾಗಾಗಿ ನೀರನ್ನು ನಾವು ಹಂಚಿಕೊಂಡು ಬಳಸಬೇಕಾಗಿದೆ, ಸೌಹಾರ್ದಯುತವಾಗಿ ಬಳಸಬೇಕಾಗಿದೆ. ಇದು ನಮಗೆ ಊರು ಬೇರೆ ಅಲ್ಲ, ಒಬ್ಬೊಬ್ಬ ರೈತನ ಜಮೀನು ಬೇರೆ ಬೇರೆ ಅಲ್ಲ, ಎಲ್ಲಾ ಮನುಷ್ಯರು ಒಂದೇ. ಆ ರೀತಿ ನಾವು ಬಾಳ್ಬೇಕು ಅಂತ ಎಲ್ಲಾ ಜೀವಿಗಳು ಒಂದೇ, ಹಾಗಾಗಿ ನಾವು ಬಾಳ್ಬೇಕು, ಸೌಹಾರ್ದಯುತವಾಗಿ ನಾವು ಇರಬೇಕು ಅಂತಂದಾಗ ಆ ಬೆಳೆಗಳಿಗೆ ಅವಶ್ಯಕತೆಗೆ ಅನುಗುಣವಾಗಿ ನೀರನ್ನು ಬಳಸಿ ಅದು ಸಮರ್ಪಕ ತಾಂತ್ರಿಕತೆಗಳನ್ನು ತಾವು ಅಳವಡಿಸಿ ಅದರಲ್ಲೂ ತುಂತುರು ನೀರಾವರಿ ಮತ್ತು ಹನಿ ನೀರಾವರಿಯನ್ನು ಅಳವಡಿಸಿಕೊಳ್ಳಿ. ಮತ್ತು ಆ ಸಂದರ್ಭಕ್ಕೆ ಏನು ಬೆಳೆಯಬೇಕು, ನೀರಿನ ಅವಶ್ಯಕತೆ ಎಷ್ಟಿದೆ, ನೀರಿನ ಲಭ್ಯತೆ ಏನಿದೆ, ಆ ಲಭ್ಯತೆಗೆ ಪೂರಕವಾಗಿ ಬೆಳೆಗಳನ್ನು ಬೆಳೆಯೋದಕ್ಕೆ ತಾವು ಪ್ರಯತ್ನ ಮಾಡಿ. ನೀರಿಗೆ ಕಡಿಮೆ ಇದ್ದು ನಾವು ಭತ್ತ ಬೆಳೆಯಕ್ಕೆ ಹೋಗಬೇಡಿ, ಅದು ಬೇಸಿಗೆ ಸಂದರ್ಭದಲ್ಲಿ ಭತ್ತವನ್ನು ಬೆಳೆಯೋದನ್ನು ತಾವು ಕಡಿಮೆ ಮಾಡಿ ಬೇರೆ ಬೆಳೆಗಳನ್ನು ಬೆಳೆಸ್ಕೊಂಡು ತಮ್ಮ ಉತ್ಪಾದನೆ ಹೆಚ್ಚಿಸಿ ಆದಾಯ ಹೆಚ್ಚಿಸಿಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ಈ ಬೆಳೆಗಳಲ್ಲಿ ನೀರಿನ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ನಾಗರಾಜ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 944-80-23-557. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ: 944-80-23-557. ತುಂಬ ಸಂತೋಷ ಡಾಕ್ಟರ್ ನಾಗರಾಜ್ ಅವರೇ, ತಾವಿವರೆಗೂ ಈ ಬೆಳೆಗಳ ನೀರಿನ ಅವಶ್ಯಕತೆಯ ಅಂದಾಜು ಮತ್ತು ಅದನ್ನು ಹೇಗೆ ಸಮರ್ಪಕವಾಗಿ ನಮ್ಮ ರೈತ ಬಾಂಧವರು ಬಳಸ್ಕೋಬಹುದು ಮತ್ತು ಬೆಳೆ ಯೋಜನೆಯನ್ನು ಯಾವ ರೀತಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಬೆಳೆಗೆ ನೀರಿನ ಅವಶ್ಯಕತೆಯ ಅಂದಾಜು ಕುರಿತು ಕೃಷಿ ಬೇಸಾಯ ತಜ್ಞರಾದ ಡಾ ನಾಗರಾಜು ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಆತ್ಮೀಯ ಕೇಳುಗರೆ, ಇದೇ ಗುರುವಾರ ದಿನಾಂಕ 28ರಂದು ಪ್ರಸಾರವಾಗುವ ರೈತ ಮಿತ್ರ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಮಣ್ಣು ಆರೋಗ್ಯ ನಿರ್ವಹಣೆ. ಸಂಜೆ 5:30-6 ಗಂಟೆವರೆಗೆ ಪ್ರಸಾರವಾಗುವ ಈ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಮಾಹಿತಿ ಪಡೆಯಲು ನಮ್ಮ ದೂರವಾಣಿ ಸಂಖ್ಯೆಗಳು 2237-477, 2237-488, 2237-499, STD ಕೋಡ್ 080. ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ. ಕೇಳುಗರೆ, ಇದು ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು. ಈಗ ಕೆಲವು ಪ್ರಕಟಣೆಗಳು. ಯೇಸು ಎಂಬ ಸುಮಾರು 33 ವರ್ಷದ ಅಪರಿಚಿತ ವ್ಯಕ್ತಿಯು ವಿಲ್ಸನ್ ಗಾರ್ಡನ್ನ 4ನೇ ಕ್ರಾಸ್ ರಾಣಿ ಪಾರ್ಕ್ ಪಕ್ಕದಲ್ಲಿರುವ ಅಯ್ಯಪ್ಪ ದೇವಸ್ಥಾನದ ಹತ್ತಿರ ಫುಟ್ಪಾತ್ ಮೇಲೆ ಮಲಗಿದ ಸ್ಥಿತಿಯಲ್ಲೇ ಮೃತಪಟ್ಟಿದ್ದಾರೆ. ಶವವನ್ನು ವಿಕ್ಟೋರಿಯಾ ಆಸ್ಪತ್ರೆಯ ಶವಾಗಾರದಲ್ಲಿ ಇಡಲಾಗಿದೆ. ಸುಮಾರು 5 ಅಡಿ ಎತ್ತರ, ತೆಳು ಶರೀರ, ಆಕಾಶ ನೀಲಿ ಬಣ್ಣದ ಅರ್ಧತೋಳಿನ ಟೀಶರ್ಟ್ ಹಾಗೂ ಬೂದು ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿದ್ದಾರೆ. ಸುಮಾರು 45-50 ವರ್ಷದ ಅಪರಿಚಿತ ವ್ಯಕ್ತಿಯು ಇದೇ ತಿಂಗಳ 17ರಂದು ಉಪ್ಪಾರಪೇಟೆ ಪೊಲೀಸ್ ಠಾಣಾ ಸರಹದ್ದಿನ ಟಿಬಿ ರಸ್ತೆಯ ವಿನಾಯಕ ದೇವಸ್ಥಾನದ ಪಕ್ಕದಲ್ಲಿರುವ ಮಲಗಿದ ಸ್ಥಿತಿಯಲ್ಲೇ ಮೃತಪಟ್ಟಿದ್ದಾರೆ. ಶವವನ್ನು ವಿಕ್ಟೋರಿಯಾ ಆಸ್ಪತ್ರೆಯ ಶವಾಗಾರದಲ್ಲಿ ಇಡಲಾಗಿದೆ. 5.5 ಅಡಿ ಎತ್ತರವಿದ್ದಾರೆ. ಕೋಲುಮುಖ, ಸಾಧಾರಣ ಮೈಕಟ್ಟು, ಕಪ್ಪು ಮೈಬಣ್ಣ. ಎಡಗೈನಲ್ಲಿ ಸಂಜಯ್ ಮತ್ತು ಬಲಗೈನಲ್ಲಿ ಗಿರಿ ಎಂಬ ಹಚ್ಚೆ ಗುರುತಿದೆ. ಹಳದಿ ಮತ್ತು ಗ್ರೇ ಕಲರ್ ಮಿಶ್ರಿತ ಅರ್ಧತೋಳಿನ ಟೀಶರ್ಟ್, ಹಸಿರು ಬಣ್ಣದ ಬನಿಯನ್, ಕಪ್ಪು ಬಣ್ಣದ ನಿಕ್ಕರ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ದಾರೆ. ಸುಮಾರು 35-40 ವರ್ಷದ ಅಪರಿಚಿತ ವ್ಯಕ್ತಿಯು 18ನೇ ತಾರೀಖು ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಟರ್ಮಿನಲ್ 1ರ ಹಿಂಭಾಗದಲ್ಲಿ ಮಲಗಿದ ಸ್ಥಿತಿಯಲ್ಲಿ ಮೃತಪಟ್ಟಿದ್ದಾರೆ. ಶವವನ್ನು ವಿಕ್ಟೋರಿಯಾ ಆಸ್ಪತ್ರೆಯ ಶವಾಗಾರದಲ್ಲಿ ಇಡಲಾಗಿದೆ. 5.4 ಅಡಿ ಎತ್ತರವಿದ್ದಾರೆ. ಕೋಲುಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ. ಮೃತರ ಮೈ ಮೇಲೆ ಬಿಳಿ ಬಣ್ಣದ ತುಂಬುತೋಳಿನ ಶರ್ಟ್, ನೀಲಿ ಮತ್ತು ಬಿಳಿ ಮಿಶ್ರಿತ ಪಂಚೆ ಇರುತ್ತದೆ. ಸುಮಾರು 35 ವರ್ಷದ ಅಪರಿಚಿತ ವ್ಯಕ್ತಿ ಹೆಬ್ಬಾಳ ಮತ್ತು ಲೊಟ್ಟೆ ಗೊಲ್ಲಹಳ್ಳಿ ರೈಲು ನಿಲ್ದಾಣಗಳ ಮಧ್ಯೆ ರೈಲಿಗೆ ಸಿಲುಕಿ ಮೃತಪಟ್ಟಿದ್ದಾರೆ. ದೇಹವನ್ನು ಇಂದಿರಾನಗರದಲ್ಲಿರುವ ಸರ್ ಸಿವಿ ರಾಮನ್ ಜನರಲ್ ಆಸ್ಪತ್ರೆಯ ಶವಾಗಾರದಲ್ಲಿ ಇಡಲಾಗಿದೆ. ಕಪ್ಪು ಮೈಬಣ್ಣ, 5.5 ಅಡಿ ಎತ್ತರ, ಸಾಧಾರಣ ಶರೀರ, ಕೋಲುಮುಖ, ದಪ್ಪನೆಯ ಮೂಗು, ಕಡು ನೇರಳೆ ಬಣ್ಣದ ಹಾಫ್ ಶರ್ಟ್, ಅದರಲ್ಲಿ ಬಿಳಿ ಬಣ್ಣದ ಎಲೆಯ ಡಿಸೈನ್ ಇರುತ್ತದೆ, ಆಕಾಶ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್, ಕತ್ತಿನಲ್ಲಿ ಕಪ್ಪು ದಾರ ಇದ್ದು ಅದರಲ್ಲಿ ಗದೆಯ ಡಾಲರ್ ಇರುತ್ತದೆ, ಬಲಗೈನಲ್ಲಿ ಕೆಂಪು ದಾರ ಮತ್ತು ಸೊಂಟದಲ್ಲಿ ಕೆಂಪು ಉಡುದಾರ ಕಟ್ಟಿರುತ್ತಾರೆ. ಸೆಪ್ಟೆಂಬರ್ 11ರಂದು ಮಾಲೂರು ದೇವನಗುಂದಿ ರೈಲ್ವೆ ನಿಲ್ದಾಣಗಳ ಮಧ್ಯೆ ಸುಮಾರು 60 ವರ್ಷದ ಅಪರಿಚಿತ ಹೆಂಗಸು ರೈಲಿಗೆ ಸಿಲುಕಿ ಮೃತಪಟ್ಟಿದ್ದಾರೆ. 5 ಅಡಿ ಎತ್ತರ, ಸಾಧಾರಣ ಶರೀರ, ಕಪ್ಪು ಮೈಬಣ್ಣ, ಮಾಸಲು ಹಸಿರು ಬಣ್ಣದ ಬ್ಲೌಸ್, ಕೆಂಪು ಸೀರೆ, ನೀಲಿ ಬಣ್ಣದ ಉಲ್ಲನ್ ಬೆಡ್ಶೀಟ್ ಹಾಗೂ ಬಿಳಿ ಪ್ಲಾಸ್ಟಿಕ್ ಚೀಲದಲ್ಲಿ 3 ಸೀರೆಗಳು ಇರುತ್ತದೆ. ಮೃತದೇಹವನ್ನು ಸಿವಿ ರಾಮನ್ ಆಸ್ಪತ್ರೆಯ ಶವಾಗಾರದಲ್ಲಿ ಇಡಲಾಗಿದೆ. ಇವರುಗಳ ವಾರಸುದಾರರು ಯಾರಾದರೂ ಇದ್ದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ ಅನ್ನು ಸಂಪರ್ಕಿಸಲು ಕೋರಲಾಗಿದೆ. ಅಪರಿಚಿತ ಮೃತ ವ್ಯಕ್ತಿಗಳ ವಾರಸುದಾರರ ಪತ್ತೆಗಾಗಿ ಪ್ರಕಟಣೆ ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. 6:51 ದೇಶಭಕ್ತಿ ಗೀತೆ, ನಂತರ ಹಾಯಿ ದೋಣಿ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 9:00 ಬೆಂಗಳೂರಿನ ಯಲಹಂಕದ ವಾಯುನೆಲೆಯ ಸಭಾಂಗಣದಲ್ಲಿ ಭಾರತೀಯ ವಾಯುಪಡೆ ಆಯೋಜಿಸಿರುವ ಸುವರ್ಣ ವಿಜಯ ವರ್ಷ ಸಮಾವೇಶದ 2ನೇ ದಿನದ ಕಾರ್ಯಕ್ರಮಗಳ ಬಾನುಲಿ ವರದಿ. 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 11:00 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸುವಿರಿ. ನಿಮಗೆ ಜಾಹೀರಾತು ವಿಭಾಗದಲ್ಲಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇದೆಯಾ? ಮಾರ್ಕೆಟಿಂಗ್ನಲ್ಲಿ ಅನುಭವ ಇದೆಯಾ?